ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಅಮ್ಮ ತಂಡ ಎಸ್ ಚಂಗಪ್ಪ ಹಾಗೂ ಅಮ್ಮ ತಂಡ ಬೊಳ್ಳವ ಅವರೊಡನೆ ಸಂದರ್ಶನ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳಿಗರೆ, ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಅಮ್ಮ ತಂಡ ಎಸ್ ಚಂಗಪ್ಪ ಅವರು 2016 ಉದ್ಯೋಗ ಕೈಬಿಟ್ಟು ಕೃಷಿಯಲ್ಲಿ ಮುಂದುವರೆದರು. ಪದವೀಧರರು, ಆಸಕ್ತಿ ಇದೆ, ಸಾಮಾಜಿಕವಾಗಿಯೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. 8 ಎಕರೆ ರೋಬಸ್ಟ ತೋಟ ಇದೆ. 2018-19 ಆದ ಮಳೆ ಅದರ ಪರಿಣಾಮಗಳಿಂದ ಹೊರಬರಲಿಕ್ಕೆ ಈ ಭಾಗದ ಜನಗಳಿಗೆ ಆಗಿಲ್ಲ. ಆ ರೀತಿಯ ಸಮಸ್ಯೆ ಅತಿಯಾದ ಮಳೆಯಿಂದ ಕಾಡಿದೆ. ಚಂಗಪ್ಪನವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಆಲಿಸ್ಕೊಳ್ಳಿ. ಚಂಗಪ್ಪನವ್ರೆ, ನೀವೆಲ್ಲ ಕೃಷಿ ಕುಟುಂಬದಲ್ಲೇ ಬೆಳೆದದ್ದಲ್ವಾ? ನಮಸ್ತೆ ಸರ್. ಮೊದಲು ನಮಸ್ಕಾರ. ಕೃಷಿ ಕುಟುಂಬದಲ್ಲೇ ಸರ್. ನಮ್ಮ ತಂದೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಬಂದರು, ಆಮೇಲೆ ಇಲ್ಲಿ ಕೃಷಿಯಲ್ಲೇ ತೊಡಗಿದ್ರು. ಅದಾದ್ಮೇಲೆ ನಾವು ಕೃಷಿ ವೃತ್ತಿಯಲ್ಲಿ ಕಂಟಿನ್ಯೂ ಮಾಡಿಕೊಂಡು ಅದೇ ಎಜುಕೇಶನ್ ಮಾಡಿಕೊಂಡು ಹೊರಗಡೆ ಎಲ್ಲ ಓದಿ ಪುನಃ ಅಗ್ರಿಕಲ್ಚರ್ ಗೆ ವಾಪಸ್ ಬಂದಿದ್ದೀನಿ ಸರ್. ಹಾಗೆ ಈಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಸರ್, ಈಗ ನಮ್ಗೆ ಅಗ್ರಿಕಲ್ಚರ್ ಒಳ್ಳೆ ಇನ್ಕಮ್, ನಾವು ಅದ್ರ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ ಅಂತಲ್ಲ, ವಿ ಕ್ಯಾನ್ ಡಿಪೆಂಡ್ ಆನ್ ದಟ್, ಬಟ್ ನ್ಯಾಚುರಲ್ ಕ್ಯಾಲಮಿಟೀಸ್ ನಾವು ಏನ್ ಮಾಡಕ್ ಆಗಲ್ಲ ಸರ್. ಅನ್ಫಾರ್ಚುನೇಟ್ ನಮಗೆ ಈಗ 2018 ಯಾವಾಗ ಪ್ರಭಾವ ಬಂತು, ವಿ ಹ್ಯಾಡ್ ಅನ್ ಎವರೇಜ್ ಕ್ರಾಪ್, ಸಸ್ಟೈನಬಲ್ ಕ್ರಾಪ್ ಇತ್ತು, ಇಷ್ಟು ವರ್ಷಕ್ಕೆ ಸಿಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಎಲ್ಲ ಇತ್ತು. ಬಟ್ ಯಾವಾಗ 2018 ಅಲ್ಲಿ ಇಟ್ ವಾಸ್ ಅ ಪೀಕ್ ಟೈಮ್, ಆ ಟೈಮಲ್ಲಿ ಫ್ಲಡ್ ಬರುವಾಗ ಏನಾಯ್ತು ಅಂತ ಹೇಳಿದ್ರೆ, ಒಂದು 7 ಡೇಸ್ ಫುಲ್ ಫ್ಲಡ್ ನಿಂತೋಯ್ತು. ಫುಲ್ ಕಾಫಿ ಗಿಡದ ಮೇಲೆ 7 ಡೇಸ್ ವಾಟರ್ ನಿಂತಾಗ ಸಫಗೇಟ್ ಆಗಿ ಕಾಫಿ ಗಿಡವೆಲ್ಲ ಬಾಡೋಗುತ್ತೆ, ಒಂಥರ ಬ್ಲಾಕಿಶ್ ಆಗಿ ಕಾಫಿ ಎಲ್ಲ ಉದುರೋಗುತ್ತೆ. ಮತ್ತೆ ಏನಾಗುತ್ತೆ ಅಂತ, ಹೆವಿ ಚಿಗುರು ಬರುತ್ತೆ. ದ ಮ್ಯಾನ್ಯುಯಲ್ ವರ್ಕ್ ಹೆವಿ ಇಂಟೆನ್ಸಿವ್ ಲೇಬರ್ ಆಗುತ್ತೆ, ಅದನ್ನ ಕ್ಲೀನ್ ಮಾಡಿ ಪುನಃ ಕಾಫಿ ಗಿಡನ ರೆಡಿ ಮಾಡಬೇಕಾದ್ರೆ. ಅದಾದ್ಮೇಲೆ 2018 ಓಕೆ, ಲೇಬರ್ ಇಂಟೆನ್ಸಿವ್ ಖರ್ಚು ಮಾಡಿ, ಬಿಕಾಸ್ ಇನ್ಕಮ್ ಬರಲ್ಲ, ನಾವು ನಮ್ಮ ಜಾಬಿಂದ ಎಕ್ಸ್ಪೆಂಡಿಚರ್ ಆಗುತ್ತೆ, ಅದನ್ನ ಎಲ್ಲ ಮಾಡಿ ನಾವು ರೆಡಿ ಮಾಡಿ ಏನ್ 2018 ಅಲ್ಲಿ ರೆಡಿ ಆಗ್ತೀವಿ ಅಂತ ಹೇಳಕ್, 2019 ಅಲ್ಲಿ ಪುನಃ ಫ್ಲಡ್ ಬರುತ್ತೆ. ದ ಫರ್ಟೈಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಫುಲ್ ವಾಶ್ ಔಟ್ ಆಗುತ್ತೆ. ಕಾಫಿ ಟಾಪ್ ಲೇಯರ್ ಫರ್ಟೈಲ್ಸ್ 2 ಸತಿ ವಾಶ್ ಔಟ್ ಆಗಿರೋದ್ರಿಂದ ಅದನ್ನ ರೀಗೇನ್ ಮಾಡೋದು ತುಂಬಾ ಕಷ್ಟ ಸರ್. ಈಗ ಪುನಃ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ಬೇಕು, ಆ ಫರ್ಟಾಲಿಟಿ ಬರೋ ತನಕ ನಮ್ಗೆ ಕಾಫಿ ಹೀಲ್ಡೂ ಕಮ್ಮಿ ಆಗುತ್ತೆ, ಸ್ಲೋಪ್ ಇಲ್ಲ, ಅದೊಂದು ನಮ್ಗೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು. ಇಲ್ಲೆಲ್ಲ ಕಿಗ್ಗಾಲು ಗ್ರಾಮದ ಎಷ್ಟು ಜನ ಕಾಫಿ ಬೆಳೆಗಾರರಿಗೆ ಆ ರೀತಿಯ ತೊಂದರೆ ಆಗುತ್ತೆ ಮಳೆ ಬಂದಾಗ ಏನಂತ ಹೇಳಿದ್ರೆ ಸರ್, ಒಳ ಹತ್ರ ಇರೋ ಕಾಫಿ ಬೆಳೆಗಾರರಿಗೆ ಸುಮಾರು ಜನಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 15-20 ಎಕರ್ಸ್ ಸಬ್ಮರ್ಜ್ ಆಗಿದೆ ಕಾಫಿ ಪ್ಲಾಂಟೇಶನ್ಸ್ ರೋಡ್ ಸೈಡ್ ಅಲ್ಲಿ ಇರೋದೆಲ್ಲ, ಅವ್ರಿಗೆಲ್ಲರಿಗೂ ಸೇಮ್ ಪ್ರಾಬ್ಲಮ್ ಆಗಿದೆ. ಹಾಗೆ ನಿಮ್ದು ಬೇತ್ರಿ ಸೇತುವೆ ಹತ್ರ ಇದೆ ಅಲ್ವಾ ತೋಟ? ಬೇತ್ರಿ ಸೇತುವೆಯಿಂದ ಸ್ವಲ್ಪ ಹತ್ರನೇ ಸರ್ ನಮ್ಗೆ, ಅದೇ ಬೆಲ್ಟ್ ಅಲ್ಲಿ ಬರುತ್ತೆ, ಕಾವೇರಿ ಹಂಗೆ ಹಾರ್ಕೊಂಡು ಹೋಗುತ್ತೆ. ಬಿಸಿಲಲ್ಲಿ ನಮ್ಗೆ ಇರಿಗೇಷನ್ ಮಾಡಕ್ಕೆಲ್ಲ ತುಂಬಾ ಒಳ್ಳೇದು, ಯಾಕಂತ ಹೇಳಿದ್ರೆ ಇನ್ನೊಂದು 10 ಪೈಪ್ ಅಲ್ಲಿ ನಮ್ಗೆ ತೋಟಕ್ಕೆ ತಲುಪುತ್ತೆ. ಬಟ್ ಮಳೆಗಾಲದಲ್ಲಿ ನಾವು ಎದ್ರಿಕೆ ಇದ್ರಲ್ಲಿ ಕೂತಿರ್ಬೇಕು ಸರ್, ಯಾವಾಗ ಹೊಳೆ ಹತ್ತುತ್ತೆ ಯಾವಾಗ ಹೋಗುತ್ತೆ. ಇಲ್ಲೆಲ್ಲ ಎಷ್ಟು ಮಳೆ ಬರುತ್ತೆ? ಮಳೆ ಅವರೇಜ್ 84-85 ಮಿಲಿಮೀಟರ್ಸ್ ಬರುತ್ತೆ ಸರ್, ಬಟ್ ಡಿಪೆಂಡ್ಸ್ ಅಗೇನ್, ಒಂದ್ಸತಿ ಜಾಸ್ತಿ ಆಗ್ಬೋದು, 96 ತನಕ ಹೋಗಿದೆ. ಅವರೇಜ್ ಒಂದು 80-85 ಬಂದ್ರೆ ನಮ್ಗೆ ಒಳ್ಳೆ ಮಳೆ. ಈಗ ಕಳೆದೋಷ ಬಂದಿದೆ ಒಂದು 85-86 ಆತರ ಬಂದ್ರೆ ಒಳ್ಳೆ ಮಳೆ ನಮಗೆ. ಹೇಳ್ತಾ ಇದ್ರಿ ಹೋದ ವರ್ಷದ ಒಂದು ಫಸಲನ್ನ ನೋಡ್ಕೊಂಡ್ರೆ ಈ ಸಾರಿ ಗಿಡಗಳು ಆರೋಗ್ಯವಾಗಿದಾವೆ ಮತ್ತೆ ಚಂದ ಕಾಣುತ್ತೆ ಅಂತ ಅನ್ಕೊಂಡು, ಅದ್ರ ಬಗ್ಗೆ ಹೇಳಿ. ಹೌದು, ಈಗ ಸರ್ ಏನಂತ ಆಗಿದೆ ಅಂತ ಹೇಳಿದ್ರೆ, 1 ಇಯರ್ ಬ್ಯಾಕ್ ಸ್ವಲ್ಪ ಬ್ಲಾಸಮ್ ಚೆನ್ನಾಗಾಗಿತ್ತು, ಬಟ್ ನಮ್ಗೆ ಎಸ್ಟಿಮೇಟೆಡ್ ಕ್ರಾಪ್ ಸಿಕ್ಕಿಲ್ಲ. ಏನಾಯ್ತು, ಗಿಡದಕ್ಕೆ ಜಾಸ್ತಿ ಒತ್ತಡ ಬೀಳಿಲ್ಲ, ಒತ್ತಡ ಬಿಡದಿರೋ ಕಾರಣ ಕಾಫಿ ಕಮ್ಮಿ ಇರೋದ ಕಾರಣ ಈ ವರ್ಷ ಏನಾಗಿದೆ, ಪ್ಲಾಂಟ್ಸ್ ಹೆಲ್ದಿ, ಹೀಲ್ಡು ಚೆನ್ನಾಗಿದೆ. ಈಗ ನಮ್ಗೆ ಬೇಕಾಗಿರೋದು ಮಳೆ ಈ ಟೈಮಲ್ಲಿ. ಈಗ ನೀರಿನ ಅಭಾವತೆ ಆಗ್ತಾ ಇದೆ, ಈ ಟೈಮಲ್ಲಿ ಒಳ್ಳೆ ಮಳೆ ಸಿಕ್ಕಿದ್ರೆ ನೆಕ್ಸ್ಟ್ ಇಯರ್ಗೆ ನಮ್ಗೆ ಸ್ವಲ್ಪ ಹೈ ಹೀಲ್ಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೀರಿನ ಅಂಶ ತುಂಬಾ ಪ್ಲೇ ಮಾಡುತ್ತೆ, ಯಾಕಂತ ಹೇಳಿದ್ರೆ ಅಗ್ರಿಕಲ್ಚರಿಸ್ಟ್ ಮಳೆನೂ ನಂಬ್ಕೊಂಡೇ ಜೀವನ ಮಾಡಬೇಕು ಸುಮಾರಿಗೆ. ಆಬ್ವಿಯಸ್ಲಿ ನಮ್ಗೆ ಇರಿಗೇಷನ್ ಫೆಸಿಲಿಟಿ ಇದ್ರು ನ್ಯಾಚುರಲ್ ಬರೋ ಮಳೆಗಿಂತ ಅಷ್ಟು ಇರಿಗೇಷನ್ ಏನಿದ್ರು ನಮ್ಮ ಆ ಟೈಮಲ್ಲಿ ಮಾಡ್ಬೋದು ಅಷ್ಟೇ, ಬಟ್ ವಿ ಕಾಂಟ್ ಎಫರ್ಟ್ ಟು ಡೂಯಿಂಗ್ ಇಟ್ ಅಗೇನ್ ಅಂಡ್ ಅಗೇನ್. ಇಲ್ಲೆಲ್ಲ ಈ ಕೊಳಗಳನ್ನ ಕೆರೆಗಳನ್ನ ಅಥವಾ ಹೊಂಡಗಳನ್ನ ಮಾಡ್ಕೊಂಡಿದ್ರೆ ಅಥವಾ ಕಾವೇರಿ ನೀರು ಸಿಕ್ಕಿದ್ದನ್ನು ಉಪಯೋಗಿಸ್ಕೊಂಡು ತೋಟ ಕೊಡ್ತೀರಾ? ಇಲ್ಲ ಸರ್, ನಮ್ಗೆ ಇಲ್ಲಿ ಬೋರ್ವೆಲ್ಸ್ ಕಮ್ಮಿ, ಆದ್ರೆ ಇಂಗು ಗುಂಡಿಗಳು ಆತರಲ್ಲೇ ಇದೆ. ದೇರ್ ಆರ್ ಸೋ ಮೆನಿ ಲೇಕ್ಸ್, ಇಲ್ಲಿ ತುಂಬಾ ಪೌಂಡ್ಗಳೆಲ್ಲ ಇದೆ, ಬಟ್ ಹೊಳೆಯಿಂದನೇ ಡೈರೆಕ್ಟ್ ಯೂಸ್ ಮಾಡ್ತೀವಿ. ಹೋದ ವರ್ಷ ಡಿಸೆಂಬರ್ ತನಕ ಆಗಿಂದಾಗ ಮಳೆ ಬಂತು, ಮಣ್ಣಿನಲ್ಲಿ ತೇವ ಉಳಿಲಿಕ್ಕೆ ಅನುಕೂಲ ಆಯ್ತು, ಆ ಮೂಲಕ ಬೇರೆ ಬೇರೆ ರೀತಿಯ ಅನುಕೂಲ ಅನಾನುಕೂಲಗಳನ್ನು ಕಂಡಿದ್ದಾರೆ. ಹೌದು, ನೀವು ನೋಡಿದ್ದು ಹೌದು ಸರ್, ಯಾಕಂತ ಹೇಳಿದ್ರೆ ಡಿಸೆಂಬರ್ ತನಕ ಮಳೆ ಹೋಯ್ದಿದೆ. ನಮ್ಗೆ ಏನಂತ ಹೇಳಿದ್ರೆ ಡಿಸೆಂಬರ್ ಅಲ್ಲಿ ಕಾಫಿ ಹಣ್ಣಾಗಕ್ ಸ್ಟಾರ್ಟ್ ಆಗೋಯ್ತು. ಮೇನ್ ಎಫೆಕ್ಟ್ ಆಗೋದು ಅರಬಿಕ ಕಾಫಿಗೆ, ಬಟ್ ಈ ಕಡೆ ರೋಬಸ್ಟ್ ಇರೋದಕ್ಕೆ ನಮ್ಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಡ್ರೈ ಆರ್ಡ್ ನಮ್ಗೆ ಎರ್ತೆ ಮಾಡ್ಬೇಕು, ಅದು ಮಾಡುವಾಗ ಭೂಮಿ ಡ್ರೈ ಆಗದಿದ್ರು ಅದು ಪ್ರಾಬ್ಲಮ್. ನಮ್ಗೆ ಡ್ರೈವಿಂಗ್ ಆರ್ಡ್ ಅಲ್ಲಿ ಡ್ರೈ ಮಾಡೋಕ್ಕೂ ಆಗಲ್ಲ ಕಾಫಿ. ಈ ಕಡೆ ಕಾಫಿ ಹಣ್ಣಾಗಿರುತ್ತೆ, ಡ್ರೈ ಮಾಡಕ್ ಆಗಲ್ಲ, ಇಟ್ಸ್ ಅ ಲಾಸ್, ಹ್ಯೂಜ್ ಲಾಸ್ ಆಗ್ಬಿಡುತ್ತೆ. ನಮ್ಗೆ ಡಿಸೆಂಬರ್ ತನಕ ಮಳೆ ಸಿಗುತ್ತೆ. ಆಕ್ಚುಲಿ ಮಳೆ ಹೊರತು ಗಿಡಗಳಿಗೆ ತುಂಬಾ ಉಪಕಾರ, ಪೇಪರ್ ಗೇನು ತುಂಬಾ ಯೂಸ್ಫುಲ್. ಬಟ್ ಕಂಟಿನ್ಯೂಸ್ ರೈನ್ ಹಾಳಾಗ್ ಮಾಡುತ್ತೆ, ಅಂದ್ರೆ ಬ್ಲಾಸಮ್ ಆಗಕ್ಕೆ ಫಾರ್ವರ್ಡ್ ಆಗ್ಬಿಡುತ್ತೆ ಮಕ್ಕಳು, ಅದಕ್ಕೆ ನಮ್ಗೆ ಎಫೆಕ್ಟ್ ಆಗುತ್ತೆ. ಅದು ಬಿಟ್ರೆ ಜನವರಿ ಅಲ್ಲೂ ಒಳ್ಳೆ ಪೀರಿಯಡ್. ಚಂಗಪ್ಪನವ್ರೆ ವಯಸ್ಸು ಎಷ್ಟಾಯ್ತು ತಮ್ಗೆ? ನಮಗೀಗ 41 ವಯಸ್ಸು. ಕೃಷಿಗೆ ಬಂದು ಎಷ್ಟು ವರ್ಷ ಆದಂಗೆ ಆಯ್ತು? ಹುಟ್ಟಿದ್ರೇ ಕೃಷಿ ಇದು, ಅಂದ್ರೆ ಸಂಪೂರ್ಣವಾಗಿ ಈಗ ಪದವಿ ಮಾಡ್ಕೊಂಡ್ರಿ, ಎಲ್ಲ ಉದ್ಯೋಗ ಮಾಡಿ. 2005 ಅಲ್ಲಿ ತಂದೆದ ಆ ಕಾಲಕ್ಕೆ ಮರಣ, ಅದಾದ್ಮೇಲೆ ನಾನು ಕೊಡಗಿಗೆ ಬಂದಿದ್ದೆ ಸರ್. ಇಲ್ಲಿಂದ ತಾಯಿನೇ ಜವಾಬ್ದಾರಿ ಹೊತ್ತಿದ್ರು, ತಾಯಿ ಎಲ್ಲ ನೋಡ್ತಾ ಇದ್ರು ಕಾಫಿ ತೋಟ, ನಾವು ಬಂದು ಹೋಗ್ತಾ ಇದ್ದೆ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಜೊತೆಯಲ್ಲಿ. ಅದಾದ್ಮೇಲೆ ನಾನು ಮಡಿಕೇರಿಯಲ್ಲಿ ಕಂಪನಿಯಲ್ಲಿ ಕೆಲಸ ಸೇರಿಸ್ಕೊಂಡೆ. 2016 ಅಲ್ಲಿ ನಾನು ರಿಸೈನ್ ಮಾಡ್ಬಿಟ್ಟು ವಾಪಸ್ ಕೃಷಿಗೆನೆ ಬಂದೆ ಸರ್. ತಾಯಿಗೂ ಸ್ವಲ್ಪ ಏಜ್ ಆಗಿರೋದ್ರಿಂದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀನಿ. ಕೆಲವೊಂದ್ ಸಾರಿ ಯಾರೇ ಆಗ್ಲಿ ಹೋಲಿಕೆ ಮಾಡಿ ನೋಡ್ತಾರೆ, ಆ ಉದ್ಯೋಗದಲ್ಲಿ ಅಷ್ಟು ಸಂಬಳ ಬರ್ತಾ ಇತ್ತು, ದುಡ್ಡು ಸಿಗ್ತಾ ಇತ್ತು, ಇನ್ನು ವ್ಯಾಪಾರದಲ್ಲಿ ಹಾಗಾಗ್ತಾ ಇತ್ತು, ಕೃಷಿ ಬಂದು ತಪ್ಪಾಯ್ತು ಅನ್ನೋ ತರ ಮಾತಾಡೋದಿದೆ, ಅಥವಾ ಇಲ್ಲ ಅಲ್ಲಿ ದುಡ್ಡು ಸಿಗ್ತಾ ಇದ್ರು ನೆಮ್ಮದಿ ಇರ್ಲಿಲ್ಲ, ಸರಿಯಾಗಿ ಊಟ ನಿದ್ದೆ ಆಗ್ತಿರ್ಲಿಲ್ಲ, ಈಗ ಕಡಿಮೆ ದುಡ್ಡಿದ್ರು ಅಥವಾ ಅಷ್ಟಕ್ಕಷ್ಟೇ ಇದ್ರು ಸುಖವಾಗಿದೀವಿ ಚೆನ್ನಾಗಿದೀವಿ ಅಂತ ಅರ್ಥೈಸ್ಕೊಳ್ಳೋರಿದ್ದಾರೆ, ಹೇಳೋರಿದ್ದಾರೆ, ಮಾತಾಡೋರಿದ್ದಾರೆ, ನೀವೇನಂತೀರಿ? ಸರ್, ವರ್ಕ್ ಫೀಲ್ಡ್ ಅಲ್ಲಿ ಡಿಫ್ರೆಂಟ್, ಮಂತ್ ಎಂಡ್ ಸಂಬಳ ಬಂದೇ ಬರುತ್ತೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್, ಓಕೆ ಏನಿದ್ರು ಮಂತ್ ಎಂಡ್ ನಮ್ಗೆ ಸ್ಯಾಲ್ರಿ ಬಂದೇ ಬರುತ್ತೆ ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಅಂಡ್ ವರ್ಕ್ ಪ್ರೆಷರ್ ಎಲ್ಲ ಕಡೆ ಇರುತ್ತೆ. ಹೌದು, ಎಲ್ಲಿ ಬೇಕಾದ್ರೂ ಕೆಲಸ ಮಾಡಿ ಐ ಆಮ್ ಪೀಸ್ಫುಲ್ ವರ್ಕಿಂಗ್ ಅಂತ ಹೇಳಕ್ ಆಗಲ್ಲ. ವೆನ್ ಯು ಅಸೈನ್ ಎ ಜಾಬ್, ಆ ಜಾಬ್ಗೆ ನಿಮ್ಗೆ ತಕ್ಕ ಪ್ರೆಷರ್ ಇದ್ದೇ ಇರುತ್ತೆ. ದಟ್ಸ್ ಹೌ ಯು ಹ್ಯಾಂಡಲ್ ಯುವರ್ ಪ್ರೆಷರ್. ಅದು ನಮ್ಗೆ ಏನ್ ದೊಡ್ಡ ಅನ್ಸಿಲ್ಲ ಸರ್. ಬಟ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಅಫ್ಕೋರ್ಸ್ ಫಸ್ಟ್ ಇಯರ್ 2 years ಫುಲ್ ಎಂಥಸ್ಟಿಕ್ ಇತ್ತು. 2018 ಫ್ಲಡ್ ಬಂದಾಗ, 19 ಫ್ಲಡ್ ಬಂದಾಗ ನಾನು ತಪ್ಪು ಮಾಡಿದ್ನೇನೋ ಅಗ್ರಿಕಲ್ಚರ್ ಬಂದು. ವೆನ್ ಯು ಇನ್ಕಮ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್, ಯಾವಾಗ ನಮಗೆ ಇನ್ಕಮ್ ಕಮ್ಮಿ ಆಗುತ್ತೆ, ನಮ್ಗೆ ಏನಾಗುತ್ತೆ, ಓ ಆ ಟೈಮಲ್ಲಿ ಆಯ್ತು ಛೇ ನನ್ ಬೆಟ್ಟು ಬಂದಿದ್ದು ತಪ್ಪಾಯ್ತೇನೋ, ಪುನಃ ಉದ್ಯೋಗ ಹುಡುಕ್ಬೇಕೇನೋ. ಬಿಕಾಸ್ ಇಟ್ಸ್ ವೆರಿ ಲೇಬರ್ ಇಂಟೆನ್ಸಿವ್, ಲೇಬರ್ಗಳು ಪ್ರಾಬ್ಲಮ್ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುವಾಗ ನಾನು ಬಿಟ್ಟು ಬರಬಾರ್ದಿತ್ತು ಅಂತ ಅನ್ಸಿದ ಮೂಮೆಂಟ್ಗಳು ಇದೆ. ಬಟ್ ಐ ಆಮ್ ಟ್ರೈಯಿಂಗ್ ಟು ರಿಕವರ್ ಇಟ್, ನಮಗೆ ಬೇಡ ಡೂ ಸಮಥಿಂಗ್ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮತ್ತೆ ಹಳ್ಳಿಗೆ ಬಂದಾಗ ಇಲ್ಲಿಯ ಒಂದು ಪರಿಸ್ಥಿತಿಗೆ ಹೊಂದ್ಕೊಂಡಾಗ, ಜೊತೆಗೆ ತಂದೆ ತೀರ್ಕೊಂಡ್ರು, ಅಮ್ಮ ಇದಾರೆ, ಮತ್ತೆ ನಮ್ದಾದ ಜಮೀನು, ನಮ್ದಾದ ಜಾಗ, ನಮ್ದಾದ ಮನೆ ಅನ್ನೋ ತರ ಸ್ವೀಕರಿಸ್ಕೊಂಡಾಗ ಹೊರಗಡೆ ಏನೇ ಅವಕಾಶಗಳು ಸಿಕ್ಕರು ಹೋಗಕ್ ಮನಸ್ಸು ಬರೋದಿಲ್ಲ ಅಥವಾ ಸಾಕನ್ನೋ ತರ ಆಗ್ತದೆ ಅಲ್ವಾ? ಹೌದು, ಯಾಕಂತ ಹೇಳಿದ್ರೆ ಈಗ ನಾನು ಯೂಸ್ ಟು ಆಗ್ಬಿಟ್ಟಿದ್ದೀನಿ ಇಲ್ಲಿ. ಏನಂತ ಹೇಳಿದ್ರೆ ಮಕ್ಕಳಿದ್ದಾರೆ ಇಬ್ರು, ಅವ್ರನ್ನ ಸ್ಕೂಲ್ಗೆ ಬಿಡೋದು ಬರೋದು, ಜಾಬ್ ತಗೊಂಡ್ರು ಪಾಪ ಇವ್ರನ್ನ ಹೆಂಗೆ ಬಿಡೋದು, ಇಲ್ಲಿ ಹೆಂಗೆ ನೋಡ್ಕೊಳ್ಳೋ ಅಂತ ಹೇಳಿ ಒಂದು ಮನಸ್ಥಿತಿನೂ ಬಂದಾಗಿದೆ. ಹಾಗೆ ಅಮ್ಮನ ಪಾತ್ರ ಬಹಳ ಉಲ್ಲೇಖ ಮಾಡ್ತಕ್ಕಂಥದ್ದು. 2005 ನಿಮ್ಮ ತಂದೆಯವರು ತೀರ್ಕೊಂಡ್ರು, ಈ ನೋಡಿ 2023. ಹೌದು, ಇಷ್ಟು ವರ್ಷಗಳ ಕಾಲ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೆಲಸ ಮಾಡ್ಕೊಂತ ಬಂದ್ರು. ಹೌದು ಸರ್, ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳಿ. ನಿಮ್ಮ ಮನೆಯವರ ಪರಿಚಯ ಮತ್ತು ಅವರ ಇತಿಮಿತಿಗಳು, ಅವರ ಸಹಭಾಗಿತ್ವ ಕೃಷಿಯಲ್ಲಿ? ಮಿಸಸ್ ಡೈನಾ ಕಾವೇರಮ್ಮ ಮುರಾಡ ಹೈಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಹಭಾಗಿತ್ವ ಅಂತ ಹೇಳಿದ್ರೆ ಅವ್ರು ನನ್ಗೆ ಬೇಕಾಗಿದ್ದ ಸಹಾಯ ಎಲ್ಲ ಮಾಡ್ತಾ ಇರ್ತಾರೆ ಸರ್. ತೋಟಕ್ಕೆ ಬಂದು ಕೆಲಸ ಮಾಡೋದು ಅಂತಲ್ಲ, ಬಿಕಾಸ್ ಶಿ ಇಸ್ ಬಿಸಿ ಆನ್ ಅವರ್ ಓನ್. ಕೆಲ್ಸಕ್ಕೆ ಹೋಗೋಕು, ಬೆಳಿಗ್ಗೆ ಎದ್ಬಿಟ್ಟು ಕೆಲಸ ಆಗ್ಬೇಕು, ಆ ಟೈಮಲ್ಲಿ ಡ್ಯೂಟಿಗೆ ಹೋಗ್ಬೇಕು, ಅವ್ಳ ಡ್ಯೂಟಿ ಅವ್ಳು ಮಾಡ್ತಾ ಇದ್ದಾರೆ. ಮತ್ತೆ ತೋಟಕ್ಕೆ ಏನ ಬರ್ಬೇಕು ಅಂತ ಹೇಳಿದ್ರೆ ಬಂದು ಅಲ್ಲಿಯೂ ಸ್ವಲ್ಪ ಸಹಾಯ ಎಲ್ಲ ಮಾಡ್ತಾಳೆ ಸರ್. ಹಾಗೆ ವೃತ್ತಿ ನಿಭಾಯಿಸಿಕೊಂಡು ಈ ಕಡೆ ಕೃಷಿಗೂ ಅವ್ರ ಸಮಯವನ್ನ ಬಳಸಿಕೊಂಡು ಮನೆತನದ ಅಭಿವೃದ್ಧಿಗೂ ಪ್ರತಿಯೊಬ್ಬರು ಕಾಯಕ ಮಾಡೋ ರೀತಿಯಲ್ಲಿ ನಿಮ್ಮ ಪತ್ನಿನೂ ಕೈ ಜೋಡಿಸೋದು ಸಹಜವಾಗಿದೆ ಮತ್ತು ಒಂಥರ ಸಂತೋಷ ಪಡುವ ಸಂಗತಿನೇ. ಹೇಗಿದೆ ಇಲ್ಲೆಲ್ಲ ರೋಬಸ್ಟ್ ಇಳುವರಿ? ಈಗ 2018 ಎಷ್ಟು ಬಂತು, 2019 ಎವರೇಜ್ ಕ್ರಾಪ್ ನಮ್ಗೆ ಇಲ್ಲಿ 30-35 ಬ್ಯಾಗ್ಸ್ ಪರ್ ಏಕರ್ ಅಂತ ತೆಗಿಬಹುದು. ಈಗ 2018-19 ಅಲ್ಲಿ ಫ್ಲಡ್ ಬಂದಿರೋ ಕಾರಣ ಅದೊಂದು ನ್ಯಾಚುರಲ್ ಕ್ಯಾಲಾಮಿಟಿ, ನಮ್ ಬ್ಯಾಡ್ ಲಕ್, ಅದೇನ್ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಗೆ ಎವರೇಜ್ 10-12 ಬ್ಯಾಗ್ಸ್ ಮ್ಯಾಕ್ಸಿಮಮ್ ಸಿಕ್ಕಿರೋದು. ಬಟ್ ಅದಾದ್ಮೇಲೆ ಒಂದು 2 years ಆ ಪ್ಲಾಂಟ್ಸ್ ರಿಕವರಿ ಆಗುವಾಗಲೂ ತುಂಬಾ ಕಮ್ಮಿ ಆಯ್ತು, 18 ಬ್ಯಾಗ್ ಮ್ಯಾಕ್ಸಿಮಮ್ ತಲುಪಿದೆ. ಈಗ ಎವರೇಜ್ ಒಂದು 22 ಬ್ಯಾಗ್ ತನಕ ಬಂದಿದೆ. ಇನ್ನು ವಿ ಆರ್ ಟ್ರೈಂಗ್ ಟು ಗೆಟ್ ಇಟ್, ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರ, ಸಗಣಿ ಗೊಬ್ಬರ ಇದೆಲ್ಲ ಹಾಕಿ ಮೆನ್ಯೂರ್ ಕೊಟ್ಟು ಪುನಃ ಗಿಡನ ಹೆಲ್ದಿ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಇನ್ನು ಜಾಸ್ತಿ ಹೀಲ್ಡ್ ಮಾಡಕ್ಕೆ. ತೋಟದಲ್ಲಿ ಕಾಲ್ಮೆಂಟ್ಸ್ 2018 ಹಿಂದೆ ಹೇಗಿತ್ತು, ಈಗ ಪರಿಸ್ಥಿತಿ ಹೇಗಿದೆ? ಪ್ರಾಬ್ಲಮ್ ಏನಂತ ಹೇಳಿದ್ರೆ ಸರ್, ತಂದೆ ಟೈಮಲ್ಲಿ ಕ್ರಾಪ್ಸ್ ಇಟ್ ವಾಸ್ ಅರೌಂಡ್ 40 feet ಒಂದು ಕ್ರಿಪ್ ಇದ್ದು 40 feet ಇರೋದು. ಸಡನ್ ಒಂದು ಡಿಸೀಸ್ ಅಟ್ಯಾಕ್ ಆಗಿದೆ, ಎಲ್ಲೋ ಡಿಸೀಸ್ ಅಂತ ಹೇಳ್ಬಿಟ್ಟು ಕ್ರಾಪ್ ಎಂಟೈರ್ ಡಿಸ್ಟ್ರಾಯ್ ಆಗಿದೆ ಪೇಪರ್ ಕ್ರಿಪ್ ಗಳು. ಅದಾದ್ಮೇಲೆ ಈಗ ರಿಕವರಿ ಆಗ್ತಾ ಇದೆ, ಬಟ್ ಫಸ್ಟ್ ತರ ಹೀಲ್ಡ್ ಬರ್ತಾ ಇಲ್ಲ. ಫ್ಲಡ್ ಬಂದ ಮೇಲೆ ಅಂತೂ ಏನಾಗಿದೆ ಅಂತ ಹೇಳಿದ್ರೆ ಸಬ್ಮರ್ಜ್ ಆಗ್ಬಿಡ್ತು, ಹಾಫ್ ಆಫ್ ದ ಕ್ರಿಪ್ಸ್ ವಾಸ್ ಸಬ್ಮರ್ಜ್ಡ್. ಸಬ್ಮರ್ಜ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ಅದೊಂಥರ ಫುಲ್ ಡಿಸೀಸ್ ಆಗಿ ರಿಕವರ್ ಆಗ್ತಾ ಇರೋ ಸ್ಟೇಜ್. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಯೆಲ್ಲೋಯಿಶ್, ಗ್ರೀನಿಶ್, ಇನ್ನು ಕನ್ವರ್ಟೇ ಆಗ್ತಾ ಇಲ್ಲ ಪೇಪರ್ ಕ್ರಿಪ್, ಎಲ್ಲೋಯಿಶ್ ಎಲ್ಲೋಯಿಶ್ ಆಗಿಯೇ ಇರೋದು. ರಿಕವರಿಂಗ್ ತುಂಬಾ ನೀರ್ ಬೇಕಾಗುತ್ತೆ, ನೀರ್ ಪೂರೈಸಿದ್ರು ಅದು ರಿಕವರಿಂಗ್ ಸ್ಟ್ರೆಂತ್ ಸಿಗ್ತಾ ಇಲ್ಲ ಅದಕ್ಕೆ. ಮತ್ತೆ ಹೀಲ್ಡ್ ಇಸ್ ತುಂಬಾ ಲೋ ಆಗ್ಬಿಟ್ಟಿದೆ ಸರ್. ಈಗ 100 kgs ಎಕ್ಸ್ಪೆಕ್ಟ್ ಮಾಡೋ ಜಾಗದಲ್ಲಿ ಈಗ ಬಂದ್ಬಿಟ್ಟು 30 kgs ಸಿಕ್ಕಿದ್ರು ಕಷ್ಟ ಆಗ್ಬಿಟ್ಟಿದೆ. ಆತರ ಪ್ರಾಬ್ಲಮ್. ಈಗ 2018 ಎಷ್ಟು ಬಂತು, 2017 ಎಷ್ಟಿತ್ತು, ಈಗ ಎಷ್ಟ ಸಿಗ್ತಾ ಇದೆ? 2016 ಎವರೇಜ್ ಆಗಿ ತಗೊಂಡ್ರೆ ನಮ್ಗೆ ಈಗ 100 kgs ಸಿಕ್ಕೋ ಜಾಗದಲ್ಲಿ ನಮ್ಗೆ ಒಂದು 65-70 kgs ತನಕ ಸಿಗ್ತಾ ಇತ್ತು. 2018-19 ಇಟ್ ವಾಸ್ ನಿಲ್, ಮ್ಯಾಕ್ಸಿಮಮ್ 10 kgs ಸಿಕ್ಕಿಲ್ಲ. ಅಂದ್ರೆ ಬಳ್ಳಿಗಳು ಹೋಗ್ಬಿಟ್ಟು, ಬಳ್ಳಿಗಳು ಆಲ್ಮೋಸ್ಟ್ ಎಲ್ಲ ಹೋಗಿದೆ ಸರ್. 7-8 days ನೀರೊಳಗೆ ಸಫಗೇಟ್ ಆಗಿದ್ದಕ್ಕೆ ಬಳ್ಳಿಗಳಿಗೆ ಬ್ರೀದ್ ಮಾಡಕ್ ಆಗಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ಮಾಲ್ ಕ್ರಿಪ್ಸ್, ಈಗ ಸಣ್ಣ ಗಿಡಗಳು ನೆಟ್ಟಿದೀವಿ, ಸ್ವಲ್ಪ ಹೈಟ್ ಬರುತ್ತೆ, ಪುನಃ ಡಿಕ್ಲೈನ್ ಆಗುತ್ತೆ. ಈಗ 100 ನಾವು ಒಂದು 10 kgs 12 kgs ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಆತರ ಅವಸ್ಥೆಯಲ್ಲಿ ಇದೀವಿ ಸರ್. ಅಡಿಕೆಗೂ ತೊಂದರೆ ಆಗಿದೆ, ಅಡಿಕೆಗೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಮತ್ತೆ ಈಗ ಡಿಸೀಸಸ್ ಅಷ್ಟೇ, ಕೊಳೆ ರೋಗ, ನುಸಿ ರೋಗ ಅಂತೀವಿ, ಅದೆಲ್ಲ ಬಂದ್ಬಿಟ್ಟು ಸುಮಾರು ಕ್ರಾಪ್ ಡಿಸ್ಟ್ರಾಯ್ ಆಗಿದೆ ಅಡಿಕೆಯಲ್ಲಿ. ಸಮಸ್ಯೆಗಳು ಹಾಗೆ ಇರೋದಿಲ್ಲ. ಹೌದು, ಈಗ ನೀವು ಒಳಿತಿನ ಬಗ್ಗೆ ಯೋಚಿಸುವಾಗ ಕೆಡುಕುಗಳನ್ನು ಗಮನಿಸ್ತಾ ಇರಬೇಕು. ಹೌದು, ಕೆಟ್ಟದ್ದು ಆದ್ಮೇಲೆ ಒಳ್ಳೇದು ಆದೇ ಆಗ್ತದೆ, ಸಮಯ ಬೇಕು. ಹೌದು, ನಿಸರ್ಗ ಎಲ್ಲದನ್ನು ಸರಿಪಡಿಸುತ್ತೆ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಹೌದು, ಕೃಷಿ ಮನೆತನವನ್ನ ಬೆಳೆಸೋ ನಿಟ್ಟಿನಲ್ಲಿ, ಅದನ್ನು ಮುಂದುವರಿಸೋ ನಿಟ್ಟಿನಲ್ಲಿ ನೀವು ಭಾಗಿಯಾಗಿರೋದು ಉತ್ತಮವಾದ ಸಂಗತಿನೇ. ಎಷ್ಟೋ ಮಕ್ಕಳು ಬೇರೆ ಬೇರೆ ಊರುಗಳಲ್ಲಿದ್ದಾರೆ, ಈ ಕಡೆ ತೋಟಗಳನ್ನ ನೋಡ್ಕೊಳ್ಳಿಕ್ ಆಗಿಲ್ಲ, ಏನೋ ಒಂದ್ ರೀತಿಯಲ್ಲಿ ಸಾಕ್ತಾ ಇದೆ. ಆದ್ರೆ ನೀವು ಈಗ ಹಳ್ಳಿಗೆ ಬಂದು ತೋಟವನ್ನ ನಿಭಾಯಿಸ್ಲಿಕ್ಕೆ ಹೊರಟಿದ್ರಿ, ಸವಾಲುಗಳನ್ನು ನೋಡ್ತಾ ಇದ್ರಿ, ಅದನ್ನ ಹೇಗೆ ನಿಭಾಯಿಸ್ಬೇಕನ್ನೋ ಒಂದು ದೃಷ್ಟಿಯಲ್ಲಿಯೂ ಸಾಕ್ತಾ ಇದ್ರಿ. ತಮಗೆ ಒಳ್ಳೇದಾಗ್ಲಿ. ನಿಮ್ಮ ತಾಯಿಯವರು 2005 ಹೇಗೆ ಹೇಗೆ ತೋಟದ ಉಸ್ತುವಾರಿಯನ್ನ ನೋಡ್ಕೊಂಡ್ರು, ಹೇಗೆ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ತಮಗೆ ಧನ್ಯವಾದಗಳು ಚಂಗಪ್ಪನವರೇ. ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೆ ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಅಮ್ಮಾಟಂಡ ಎಸ್ ಚಂಗಪ್ಪ ಅವರ ಕೃಷಿ ಅನುಭವಗಳು, ಪ್ರಸ್ತುತ ಸನ್ನಿವೇಶಗಳ ಬಗ್ಗೆ ವಿಚಾರಗಳನ್ನು ಆಲಿಸಿಕೊಂಡ್ರಿ. ಈಗ ಅವರ ತಾಯಿ ಅಮ್ಮಾಟಂಡ ಬುಳ್ಳವ್ವ ಅವರ ಕೃಷಿಯ ಆಸಕ್ತಿ, ಮನೆತನವನ್ನ ಹೇಗೆ ನಿಭಾಯಿಸಿಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ ವಿಚಾರಗಳು. ಅಮ್ಮ, ನಿಮ್ದು ತವ್ರ ಮನೆ ಯಾವುದು? ತವ್ರ ಮನೆ ಪಾಡಿಯಂಡ ಆರಡೆ ಕಿಂಡಾಡು ಗ್ರಾಮ. ಏನ್ ಓದಿದ್ದು ತಾವು? ನಾವು SLC. ಇಲ್ಲಿಗೆ ಬಂದು ಬಹಳ ವರ್ಷ ಆಯ್ತಲ್ವಾ? ಹೌದು, 45 ವಯಸ್ಸು ಆಯ್ತು. 45 ವರ್ಷ ಇಲ್ಲಿಗೆ ಬಂದಾಯ್ತು. 79 ಆಗಲ್ಲ. ಹೇಗಿತ್ತು ಇಲ್ಲಿ ಪರಿಸರ? ಪರಿಸರ ಎಲ್ಲ ಅತ್ತೆ ಮಾವ 5 ಬಾವಂದಿರು. ಒಂದು ಅತ್ತೆಗೆ ಎಲ್ಲಾರು ಮದುವೆ ಆಗಿದ್ರು, ನಾವು ಲಾಸ್ಟ್. ನಾವು ಮನೆಯಲ್ಲಿ ಇದ್ದಿದ್ದು ಅತ್ತೆ ಮಾವನ ಜೊತೆ. ನೀವು ಮದುವೆ ಆದಾಗ ಮನೆಯಲ್ಲಿ ಎಷ್ಟು ಜನ ಇದ್ರು? ಅತ್ತೆ ಮಾವ, ನಾವು, ನಮ್ಮ ಬೆಂಡು, ಇನ್ನೆಲ್ಲರೂ ಹೊರಗೆ. ಈಗ ನಿಮ್ಮ ಯಜಮಾನರು ಸೋಮಯ್ಯನವರು ಸೇನೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು? 7 ವರ್ಷ. 7 ವರ್ಷಗಳ ಕಾಲ ಹೊರಗಡೆ ಇದ್ರೇನಲ್ವಾ? ಮದುವೆ ಮುಂದೆನೆ ಆಗ್ಬಿಟ್ಟು ಅವರು ಕೆಲಸ ಆಗ ಆಗ್ಬಿಟ್ಟು ಬಿಟ್ಟು ಬಂದಿದ್ದಾರೆ. ಅವರಿಗೆ ಆಪರೇಷನ್ ಟೇಟ್ಲ್ ಇದ್ದಿದ್ರು, ತಲೆನೋವು ಅಂತ ಹೇಳ್ಬಿಟ್ಟು ಅವರಿಗೆ ಇದು ಕೊಟ್ರು. ಆರೋಗ್ಯದ ಒಂದು ತೊಂದರೆಯನ್ನ ಮುಂದಿಟ್ಕೊಂಡು ನೀವು ಹೋಗ್ಬಿಡಿ, ಬೇರೆ ಕೆಲಸ ಮಾಡಿದ್ರೆ ಅನುಕೂಲ ಅನ್ನೋ ತರ ವೈದ್ಯರು ಸಲಹೆ ಕೊಟ್ರು, ಬಂದ್ರು. ಆ ಒಂದು 6-7 ವರ್ಷಗಳ ಕಾಲ ನೀವು ಇಲ್ಲಿ ತೋಟದ ಉಸ್ತುವಾರಿ ಮತ್ತು ಕೆಲಸಗಳನ್ನು ನಿಭಾಯಿಸುವ ನಿಟ್ಟಿನಲ್ಲೂ ಗಮನ ಹರಿಸಿದ್ರಿ. ಅವರು ಬಿಟ್ಟು ಎಲ್ಲ ಬಂದಿದ್ರು, ಅವರು ಸ್ವಲ್ಪ ಲಟೋಪ ಆಗಿದ್ರು, ಅದಕ್ಕೆ ಮದುವೆ ಮಾಡಿಸ್ಬಿಡುವ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ತು. ಅಲ್ಲಿಂದ ಅವರು ಕೆಲಸದ ಮೇಲೆ ತೋಟ ಗದ್ದೆ. ಅಂದ್ರೆ ಮದುವೆ ಆದ್ಮೇಲೆ ಜೊತೆಲಿ ಇಲ್ಲೇ ಇದ್ರಿ? ಇಲ್ಲೇ ಇದ್ದೀವಿ. ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಸೇನೆಯಲ್ಲಿ ಕೆಲಸ ಮಾಡಿ ಬಿಟ್ಟು ಬಂದಿದ್ರು. ಓ, ಸರಿನೇ ಸರಿನೇ. ಈಗ ಮದುವೆ ಆದ್ಮೇಲೆ ನೀವು ಸೋಮಯ್ಯನವ್ರ ಜೊತೆ ತೋಟಕ್ಕೆ ಹೋಗೋದು, ತೋಟವನ್ನು ನೋಡ್ಕೊಳ್ಳೋದು? ಅತ್ತೆ ಮಾವ ಎಲ್ಲ ಇದ್ರು, ಇಲ್ಲಿ ಮನೇಲಿ ಕೆಲಸ ಮಾಡ್ತಿದ್ದೆ. ಸರಿ ಸರಿ. ಮನೇಲಿ ಕೆಲಸ ಮಾಡಿಬಿಟ್ಟು ಮಕ್ಕಳು ನೋಡ್ಕೊಳ್ಳೋದು, ಅವ್ರು ತೋಟಕ್ಕೆ ಹೋಗ್ತಿದ್ರು. ಆದ್ರೆ ಬೆಳಿಗ್ಗೆ ಎದ್ದಾಗ 6 ಗಂಟೆಗೆ ಹೋಗ್ಬಿಟ್ಟು 9 ಗಂಟೆಗೆ ಬರುವವರು. 6 ಗಂಟೆಗೆ ಒಂದು ಟೀ ಮೊಟ್ಟೆ ಕುಡಿದ್ಬಿಟ್ಟು ಕೆಲಸ ಮಾಡ್ತಿದ್ರು ಒಳ್ಳೆ. ಗುರುವಾರ ಮಾತ್ರ ನಮ್ದು ಇಲ್ಲಿ ಸಂತೆ, ಅದು ಮಾತ್ರ ಅವ್ರ ಜೋಕ್ಲಿ ಬಾರಿ ಇದ್ರು ಖುಷಿಯಾಗಿರ್ತಿದ್ರು. ನಿಜ, ಬೇರೆ ದಿವಸ ಕೆಲಸ ಕೆಲಸನೆ. ಸರಿನೆ, 2005 ತೀರ್ಕೊಂಡ್ರು. ಆಗ ವಯಸ್ಸು ಎಷ್ಟಾಗಿತ್ತು? 54. 54. ಏನು ತಕ್ಷಣ ತೊಂದರೆ ಆಗಿ ಅಂತ ಒಂದು ಕಾಲು ನೋವು ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಸೊಂಟಕ್ಕೆ ಅದಿದಾಯ್ತು, ಅಲ್ಲಿಂದ ಕಾಲು ಬರದಾಯ್ತು, ಹಾಗೆ ಬೆಡ್ ಮೇಲೆ ಆಯ್ತು. ನೋಡಿ, ಬ್ಯಾಂಗ್ಳೂರ್ ಹೋಗಿ ಅಲ್ಲಿ ಆಪರೇಷನ್ ಆಯ್ತು, ಅದು ಸಕ್ಸಸ್ ಆಗಿಲ್ಲ. ಅಂತ್ಯ ಆದ್ಮೇಲೆ ನಿಮಗೆ ಒಂದ್ ರೀತಿ ಆತಂಕ ಮತ್ತು ಭಯ, ಬೇರೆ ಬೇರೆ ರೀತಿಯ ಸಮಸ್ಯೆ? ಏನು ಗೊತ್ತಿತ್ತಿಲ್ಲ. ತೋಟದ ಕೆಲಸ, ನಾವು ಕಾಫಿ ಕೊಯ್ಯೋಗ ಹೋಗ್ತಿದ್ದೆ ತೋಟ ದೂರ, ಅಲ್ಲಿಗೆ ಟಿಫಿನ್ ತಕೊಂಡು ಹೋಗ್ಬಿಟ್ಟು ನಾವು ಹೊಟ್ಟೆ ಕಾಫಿ ಕೊಯ್ಯಕ್ಕೆ ನಾವು ಹೋಗ್ತಿದ್ದೆ, ಗದ್ದೆ ಕೆಲಸಕ್ಕೆ ಹೋಗ್ತಿದ್ದೆ. ಸ್ವಲ್ಪ ಮಧ್ಯಾಹ್ನ ಗಂಟ ಅಡಿಗೆ ಮಾಡ್ಬಿಟ್ಟು ಮಕ್ಕಳೆಲ್ಲ ಇಟ್ಟು ಗದ್ದೆಗೆ ಪೈರು ತೆಗೆಯಕ್ಕೆಲ್ಲ ಹೋಗ್ತಿದ್ದೆ. ಅಲ್ಲಿಂದ ಕಾಫಿ ಎಷ್ಟು ಸೀಸನ್ಲೇ ಹಾಗೆ ಮಾಡ್ತಿದ್ದೆ, ಇನ್ನು ಬಾಕಿ ಸೀಸನ್ಲಲ್ಲಿ ಮನೇಲೆ ಕೆಲಸ ಇರ್ತದೆ. ಈಗ 2005 ನಂತರ ನಿಮ್ಮ ಆಲೋಚನೆಗಳು ಮತ್ತೆ ಕಾರ್ಯಚಟುವಟಿಕೆಗಳು ಬದಲಾವಣೆ ಆದವು? ಎಲ್ಲ ಕೆಲಸ ಕಲ್ತಿದ್ವು. ನಮ್ಮಲ್ಲಿ ಒಂದು ವಯಸ್ಸಾದ ಆಳು ಇತ್ತು, ಅವ್ರ ಜೊತೆಲಿ ಸೇರಿಬಿಟ್ಟು ದಬ್ಬೆ ಕಚ್ಚಡ ಗುದ್ದಲಿ ಅದೆಲ್ಲ ಕೆಲಸ ಅವ್ರ ಜೊತೆಲೇ ನಾ ಮಾಡ್ತಿದ್ದೆ. ನೋಡಿ, ಆಳುಗಳ ಜೊತೆಲೇ ಕೆಲಸ ಮಾಡಿಬಿಟ್ಟು ಅವ್ರ ಜೊತೆಲೆ ಎಲ್ಲ ಕೆಲಸ ಕಲ್ತುಬಿಟ್ಟು ಹೊರಗಿದ್ರು, ಮಕ್ಕಳು ಓದ್ತಿದ್ರು, ಮನೇನ ನಿರ್ವಹಿಸಿಕೊಂಡು ತೋಟವನ್ನ ಗಮನಿಸಿಕೊಂಡು ಮಾಡ್ತಿದ್ರು. ಹೌದು ಹೌದು, ಕಾರ್ಮಿಕರನ್ನು ಬಳಸಿಕೊಂಡು. ಈಗ ತಮಗೆ ವಯಸ್ಸು ಎಷ್ಟಾಯ್ತು ಅಮ್ಮ? ನಮ್ಗೆ 67 ಆಯ್ತು. 67. 67 ನಿಮ್ಮ ಆರೋಗ್ಯದ ಇತಿಮಿತಿಯಲ್ಲಿ ಚಟುವಟಿಕೆಯಿಂದಿದ್ದೀರಿ, ಮನೆಯನ್ನು ನಿಭಾಯಿಸಿಕೊಂಡು ಮಕ್ಕಳು ಮೊಮ್ಮಕ್ಕಳನ್ನ ಸೊಸೆಯಂದ್ರನ್ನೆಲ್ಲ ನೋಡ್ಕೊಂಡು ಖುಷಿಯಾಗಿದ್ದೀರಿ. ಹೌದು, ಅದ್ರ ಮಧ್ಯೆ ನಾನು ಕಾಫಿ ಹೋಗಿ ತೋಟ ಓದಿತ್ತಿದ್ದೆ, ತರಕಾರಿ ಅಂತದ್ದು ಮಾಡ್ಕೊಳ್ತಿದ್ದೀನಿ. ಮನೆ ಸುತ್ತಮುತ್ತ ಮನೆ ಬೇಕಾಗಿರೋ ತರಕಾರಿಗಳನ್ನ ಬಳ್ಕೊಳ್ತೀರಿ? ಏನೇನು ಹಾಕೊಳ್ತೀರಿ ಸಾಮಾನ್ಯವಾಗಿ? ಬದನೆ, ಟೊಮೆಟೊ, ಬೀನ್ಸ್, ಅವರೆ. ಮತ್ತೆ ಹೂವಿನ ಗಿಡಗಳು ಇದಾವೆ ಮಧ್ಯದಲ್ಲಿ. ಅದೇ ತೋಟದಲ್ಲಿ ನಿಮಗೆ ಮನೆಗೆ ಬೇಕಾಗಿರೋದು ಏನ್ ಬಳ್ಕೊಂತೀರಿ? ತೆಂಗಿನಕಾಯಿ ಉಂಟು, ನಮಗೆ ಬೇಕಾದ್ರೆ. ಮತ್ತೆ ಹಲಸು, ಹಲಸು ಎಳೆ, ಹಲಸಿನಕಾಯಿ ಪಲ್ಯ ಮಾಡ್ತೀರಿ, ಸಾರ್ ಮಾಡ್ತೀರಿ ಅಲ್ವಾ? ಇಟ್ಟು ಎಲ್ಲ ಮಾಡ್ತೀವಿ. ನಿಜ ನಿಜ. ಕೆಸಗಂಡೆ ಅದು ಉಂಟು. ಈಗ ನಿಮ್ಮ ಯಜಮಾನರನ್ನ ಒಂದು ರೀತಿಯಲ್ಲಿ ಒಳ್ಳೆ ಪ್ರವರ್ಧಮಾನಕ್ಕೆ ಬರೋ ಸಂದರ್ಭದಲ್ಲಿ ಕಳ್ಕೊಂಡ್ರಿ, ಆಗ ನಿಮಗೆ ಮನಸ್ಸಿಗೆ ಖಂಡಿತವಾಗಿ ನೋವು ಆಗಿರ್ಲೇಬೇಕು ಅಲ್ವಾ? ಇದನ್ನ ಹೆಂಗೆ ನಿಭಾಯಿಸ್ಬೇಕಪ್ಪ, ತೋಟವನ್ನ ಮನೆತನವನ್ನ ಹೇಗೆ ಮುಂದುವರಿಸ್ಬೇಕು ಅನ್ನೋದು ಬಾರಿ ಕಷ್ಟ ಆಯ್ತಿತ್ತು. ಹೇಳಿ, ಆ ಸಂದರ್ಭದಲ್ಲಿ ಯಾರು ನೆರವಿಗೆ ಬಂದ್ರು, ಅಥವಾ ಯಾರು ಮಾರ್ಗದರ್ಶನ ಕೊಟ್ರು, ಅಥವಾ ನೀವು ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡ್ರಿ? ಧೈರ್ಯ ನನಗೆ ನಾನೇ ತಕ್ಕೊಂಡು, ನಾ ಮಾಡಬೇಕು ಆಟದಲ್ಲಿ, ಅವ್ರು ತೋಟ ಮಾಡಿದ್ದಾರೆ ಹಾಳು ಮಾಡಬಾರ್ದು ಹೇಳ್ಬಿಟ್ಟು ನಾನೇ. ನೋಡಿ ನೋಡಿ, ಅದು ಅದು ಒಂದು ಇದಲ್ಲಿ ನಾನೇ ಮಾಡ್ಕೊಂಡು. ನೋವು ಅನ್ನೋದು ಬಹಳ ದಿನ ಉಳಿಬಾರ್ದು, ಉಳಿಬಾರ್ದು, ಅವ್ರು ಮಾಡಿದ ಹಾಳು ಮಾಡಬಾರ್ದು ಹೇಳ್ಬಿಟ್ಟು ನಾನೇ. ಸೋಮಯ್ಯನವರ ಒಂದು ವಿಶೇಷತೆಯನ್ನ ನೆನಪು ಮಾಡ್ಕೊಳ್ಳಿ, ಹೇಗೆ ಚಾತುರ್ಯದಿಂದ ದುಡಿತಾ ಇದ್ರು, ತೋಟವನ್ನ ಹೇಗೆ ಸುಸ್ಥಿತಿಗೆ ತಂದ್ರು, ತೋಟ ಬಾರಿ ಚೆನ್ನಾಗಿ ನೋಡ್ತಿದ್ರು, ಚಟುವಟಿಕೆಯಿಂದ ಕೆಲಸ ಮಾಡ್ಕೊಂತ ಬಂದ್ರು, ಅಕಾಲಿಕವಾಗಿ ಮರಣ ಒಪ್ಪಿದ್ರು, ಆದ್ರೂ ನೀವು ಎದೆಗುಂದದರನ್ನೇ ತೋಟವನ್ನ ನಿಭಾಯಿಸಿಕೊಂಡು ಮನೆತನವನ್ನ ಬೆಳೆಸ್ತಾ ಬಂದಿದ್ರಿ. ಈಗಲೂ ಸಣ್ಣ ಪುಟ್ಟ ತೊಂದರೆಗಳಿದ್ರು ಖುಷಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅದ ಈ ಲವಲವಕ್ಕೆ ಬೇಕು ನಮ್ಗೆ ಅಲ್ವಮ್ಮ, ಮತ್ತೆ ಧೈರ್ಯ ಬೇಕು ಹೆಣ್ಮಕ್ಳಿಗೆ. ನಾವು ಈಗ ಅವ್ರು ಹೋಗ್ಬಿಟ್ರು, ನಾವು ಹೇಗೆ ಮಾಡೋದು, ಮಕ್ಕಳು ಓದ್ತಿದ್ವು, ಮಕ್ಕಳಿಗೂ ಫೀಸು ಅದು ಬೇಕಲ್ಲ. ಹೌದು ಹೌದು, ನಿಜ ನಿಜ, ಒಳ್ಳೆ ಮಾತು ಹೇಳಿದ್ರಿ. ನಾವು ಮುಂದಿನ ಕಷ್ಟಗಳಿಗೆ ಸಿದ್ಧತೆ ಮಾಡ್ಕೊಂಡು ಹೋದ್ರೆ ಒಳ್ಳೇದು, ಎದುಗುಂದ್ಬಾರ್ದು ಅಲ್ಲಮ್ಮ. ಒಳ್ಳೇದು ತಾಯಿ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಕೆಳಗರಿ, ಇದುವರೆಗೆ ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಅಮ್ಮಟಂಡ ಸೋಮಯ್ಯನವರ ಪತ್ನಿ ಅಮ್ಮಟಂಡ ಬುಳ್ಳವ್ವ ಅವರ ಅನಿಸಿಕೆಗಳು, ಅನುಭವಗಳನ್ನ ಗಮನಿಸಿಕೊಂಡ್ರಿ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕೆಳಗರೆ, ಇನ್ನು ಮುಂದೆ ಕಾಫಿ ಧಾರಣೆ. 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,700 ರೂಪಾಯಿಂದ 15,800 ರೂಪಾಯಿ, ಅರೇಬಿಕಾ ಚೆರಿ 8,000 ರೂಪಾಯಿಂದ 8,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,400 ರೂಪಾಯಿಂದ 10,600 ರೂಪಾಯಿ, ರೋಬಸ್ಟಾ ಚೆರಿ 5,600 ರೂಪಾಯಿಂದ 5,700 ರೂಪಾಯಿ. ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಭಾಷಣ ಮನ್ ಕಿ ಬಾತ್ ಇದೇ ಭಾನುವಾರ April 30 ಬೆಳಿಗ್ಗೆ 11 ಗಂಟೆಗೆ ರಾಷ್ಟ್ರವ್ಯಾಪಿ ಜಾಲದಲ್ಲಿ ಮೂಡಿಬರಲಿದೆ. ಗಮನಿಸಿ, ಇದು ಮನ್ ಕಿ ಬಾತ್ನ 100ನೇ ಸಂಚಿಕೆ. ನಂತರ ಮನ್ ಕಿ ಬಾತ್ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಭಾಷಣದ ಕನ್ನಡ ಅನುವಾದ ಮನದ ಮಾತು ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅನುವಾದ ಮನದ ಮಾತು ಮರುಪ್ರಸಾರವಾಗಲಿದೆ ಅಂದು ರಾತ್ರಿ 8 ಗಂಟೆಗೆ ರಾಜ್ಯವ್ಯಾಪಿ ಜಾಲದಲ್ಲಿ. ಈ ಕಾರ್ಯಕ್ರಮಗಳನ್ನು ನೀವು ಆಲಿಸುವಿರಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ FM 103.1. ಕೆಳಗುರೇ, ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ರೀಮಿಯಂ ವೆಟ್ರಿಫೈ ಟೈಲ್ಸ್, ಬ್ರಾಂಡೆಡ್ ಸ್ಯಾನಿಟರಿ ವೇರ್, ಮಾಡ್ಯುಲರ್ ಕಿಚನ್, ಸೆರಾಮಿಕ್ ರೂಫ್ ಟೈಲ್ಸ್, ಇಂಟರ್ಲಾಕ್ ರೂಫ್ ಶಿಂಗಲ್ಸ್, ಇಂಡೋ ವುಡ್ ಪ್ಲೈವುಡ್, ಇವೆಲ್ಲವೂ ಕುಶಾಲನಗರ ಹಾಗೂ ಮೈಸೂರಿಗೆ ಹೋಗಿ ಖರೀದಿ ಮಾಡುವ ಮುನ್ನ ಒಮ್ಮೆ ಭೇಟಿ ನೀಡಿ. ಪೊನ್ನಂಪೇಟೆಗೆ ಹೋಗುವ ರಸ್ತೆಯಲ್ಲಿರುವ ಟ್ರಾನ್ಸಿ ಸೆರಾಮಿಕ್ ಸ್ಟೋರ್ಗೆ ನಿಮ್ಮ ಹಣ ಹಾಗೂ ಸಮಯವನ್ನು ಉಳಿಸಿ. ಅ ಕಂಪ್ಲೀಟ್ ಹೌಸಿಂಗ್ ಸೊಲ್ಯೂಷನ್ ಇನ್ ಎ ಸಿಂಗಲ್ ರೂಫ್, ಟ್ರಾನ್ಸಿ. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮಡಿಕೇರಿ ಕಣ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಮತ್ತು ರಥೋತ್ಸವ May 2 ಮಂಗಳವಾರ ನಡೆಯಲಿದ್ದು, ಅಂದು ಬೆಳಿಗ್ಗೆ ಗಣಪತಿ ಹೋಮ, 7:30 ದೇವಿಗೆ ಅಭಿಷೇಕ ತೀರ್ಥ ಸ್ನಾನ, 9:20 ಕಳಶ ಪೂಜೆ, ಪೂರ್ವಾಹ್ನ 11:45 ದೇವಿಯ ರಥೋತ್ಸವ, ನಂತರ ತುಲಾಭಾರ, ತಲೆಮುಡಿ ತೆಗೆಯುವುದು, ಉರುಳು ಸೇವೆ, 12:30 ತಾಯಿ ದರ್ಶನ, ಸಂಜೆ 6:00 ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪಾಲಂಕಾರ, ವಿವಿಧ ಪೂಜಾ ಕಾರ್ಯಗಳು ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕರ್ನಾಟಕ ಸರ್ಕಾರದ ನರ್ಸಿಂಗ್ ಕೌನ್ಸಿಲಿಂಗ್ KNCಯಿಂದ ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸಂಸ್ಥೆ, ವಿರಾಜಪೇಟೆ. ಇಲ್ಲಿ ನರ್ಸಿಂಗ್ ತರಬೇತಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ದ್ವಿತೀಯ PU ಪಾಸ್ ಆಗಿರಬೇಕು. ಸಂಪರ್ಕಿಸಿ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ದೂರವಾಣಿ 0274256883, ಮೊಬೈಲ್ 9880999502 ಅಥವಾ 9591595370. ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿಯಿರುವ ದ ವೀಲ್ ಕೆಫೆಯಲ್ಲಿ ಇದೇ April 29-30 ಹಗಲು 11:30 ಸಂಜೆ 6:30 ಸಣ್ಣ ಉದ್ದಿಮೆದಾರರ ಹಾಗೂ ಕಲಾವಿದರಿಂದ ವ್ಯಾಪಾರ ಮೇಳವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 9980989811.

ಕರ್ನಾಟಕ ವಿಧಾನಸಭೆರಾದ ನೆಲೆ ಮತದಾರಂಗಕ್ಕೆ ತಂಗಡ ಮತಗಟ್ಟೆರ ವಿಷಯ ಜಾಗೃತಿ ಮಾಡೋಕಾಯ್ತು. ನಮ್ಮ ನಡೆ ಮತಗಟ್ಟೆಯ ಕಡೆಗೆ ಕಾರ್ಬಾರ್ನ ಕೊಡಗು ಜಿಲ್ಲೆರ ಎಲ್ಲಾ ಮತಗಟ್ಟೆಯಲ್ಲೂ ಒರೇ ಸಮಯತ್ತು ಏಪ್ರಿಲ್ 30 ಪೊಲಕ 8 ಗಂಟೆಗೆ ನಡಪಾಂದು ಮತದಾರರ ಶಿಕ್ಷಣ ಪಿಂಗ ಸಹಭಾಗಿತ್ವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಸ್ ಆಕಾಶ್ ಅರಿಚಿಡಿತ್ತು. ಇಂಡ ಮಾರಿಪತ್ತು ಜಿಲ್ಲೆರ 101 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿರ ಒಂದು ಮತಗಟ್ಟೆಯಲ್ಲಿ ಏಪ್ರಿಲ್ 30 ಪೊಲಕ 8 ಗಂಟೆಗೆ ಧ್ವಜಾರೋಹಣ ಮಾಡೋಕೆ ಕ್ರಮ ಇಡ್ತಾವ ಅಂದು ಅವು ಅರಿಚಿಟ್ಟಿತ್ತು. ಧ್ವಜಾರೋಹಣ ಮಾಡೋ ಜಾಗತ್ತು ರಂಗೋಲಿ ಅಲ್ಲತೆ ಬೋರೆ ಬೋರೆ ರಂಗ ಅಲಂಕಾರ ಮಾಡಿತ್ತು. ರಾಷ್ಟ್ರೀಯ ನಮ್ಮೆರ ಮಾದರಿಲಿ ಕಾರ್ಬಾರ್ನ ಆಯೋಜನೆ ಮಾಡುವ ಮತದಾರಂಗಳ ಬಪ್ಪು ಚುಡೋಕು ಜನಪದ ಇಲ್ಲಂಗಿ ಸಾಂಸ್ಕೃತಿಕ ಕಾರ್ಬಾರ್ನ ಮಾಡುವ ಅಂದು ಜಿಲ್ಲಾ ಪಂಚಾಯತಿ ಸಿಇಒ ಅರಿಚಿಟ್ಟಿತ್ತು. ಕಾರ್ಬಾರ್ಲು ಮುಖ್ಯವಾಯಿತು. ಭಾರತ ಚುನಾವಣಾ ಆಯೋಗ ಈ ಕಾಲ ಬಿಡುಗಡೆ ಮಾಡಿದಂತ ಚುನಾವಣಾ ಪಾಠನ ಬಳಸುವ ಅಂದು ಸ್ವೀಪ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಸ್ ಆಕಾಶ್ ಅರಿಚಿಟ್ಟಿತ್ತು. ಭಾರತ ಚುನಾವಣಾ ಆಯೋಗ ಮೇ 10 ಕರ್ನಾಟಕ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆಯಲ್ಲೂ ಮತದಾನ ಮಾಡೋಕೆ ದಿನ ಕುರಿಚಿತ್ತು. ಈ ನಮಾರಿಪತ್ ಆ ದಿನದಂದು ರಾಜ್ಯದ ಕಾರ್ಖಾನೆ ಅಂಗಡಿ ವಾಣಿಜ್ಯ ಸಂಸ್ಥೆ ಇಂದನೆ